ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಸರಿಯೂ ಆಗದು ನಿರಾಸರೇ ಬಂದು ಸಿಗುವುದು ಸಂತಸದ ಕ್ಷಣವು ಬರೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಸುರಕ್ಷಿತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ರೈತರಾಗಿರುವ ಹಾಗೂ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಯಲ್ಲಾಪುರ ತಾಲೂಕು ಕೊಡಸೆಯ ರವಿ ಅಣ್ಣಪ್ಪ ಕೈತಾಕರ್ ಅವರ ಕೃಷಿ ಅನುಭವಗಳನ್ನು ಈಗ ಕೇಳೋಣ. ಈಗ ರವಿ ಅಣ್ಣಪ್ಪ ಕೈತಾಕರ್ ಅವರಿದ್ದಾರೆ, ಕೊಡಸೆ ಗ್ರಾಮದವರು. ಕೃಷಿ ಅನುಭವ ಮತ್ತು ಅವರು ಜನಪ್ರತಿನಿಧಿಯಾಗಿ ಕೂಡ ಕೆಲಸವನ್ನು ಮಾಡಿದಂಥವ್ರು. ಹೇಗೆ ಮಾಡ್ತಾ ಇದ್ದಾರೆ, ಎಲ್ಲಾನು ಹೇಗೆ ನಿಭಾಯಿಸ್ತಾರೆ ಕೇಳೋಣ. ನಮಸ್ಕಾರ ರವಿ. ನಮಸ್ಕಾರ ಸರ್. ಎಷ್ಟು ಜಮೀನು, ಏನೇನು ಮಾಡ್ತಾ ಇದ್ರಿ? ನಮ್ದು ಕೂಡು ಕುಟುಂಬ. ನಾವು 3 ಜನ ಸಹೋದರರು. 3 ಜನ ಸಹೋದರರಲ್ಲಿ ನಾನು ಕಿರಿಯವ. ನಮಗೆ 3 ಕಡೆ ಕೃಷಿ ಜಮೀನು ಕ್ಷೇತ್ರ ಇದೆ. ಕೃಷಿ ಜಮೀನಿನಲ್ಲಿ ನಾವು ಮೊದಲೇ ಮುಖ್ಯ ಬೆಳೆಯಾಗಿ ಭತ್ತವನ್ನೇ ಮಾಡ್ಕೊಳ್ತಾ ಇದ್ವಿ. ಭತ್ತದ ಬೆಳೆಯಿಂದ ನಮಗೆ ಜೀವನ ನಡೆಸ್ಕೊಂಡು ಹೋಗುವಂಥದ್ದು ಬಹಳ, ಇವತ್ತಿನ ಈ ಕೂಲಿ ಆಳುಗಳ ಒಂದು ವೆಚ್ಚದಲ್ಲಿ ನಮಗೆ ಬಹಳ ಜೀವನ ಮಾಡೋದು ಕಷ್ಟದಾಯಕ. ಅದೇ ವಾಣಿಜ್ಯ ಬೆಳೆಯಾಗಿ ನಾವು ಅಡಿಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅಡಿಕೆ ಇವತ್ತಿನ ಧಾರಣೆಗಳು ಮತ್ತೆ ಅಡಿಕೆ ನಾವು ಮಾಡಿದ ಪರಿಣಾಮ ನಮಗೆ ನಮ್ಮ ಕುಟುಂಬದ ನಿರ್ವಹಣೆ ಅನುಕೂಲ ಆಗ್ತಾ ಇದೆ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷನೂ ಆಗ್ತದೆ. ಅಷ್ಟೇ, ನಾವು ಕೃಷಿಯನ್ನು ಅಷ್ಟು ಅಚ್ಚುಕಟ್ಟಾಗಿ ಸಹಿತ ಮಾಡಿದ್ದೇವೆ. ಈ ಸರಿ ಕಟಾವ್ ಮಾಡಿ ಮಾರಾಟ ಮಾಡಿದ್ರೆ ಅಡಿಕೆನ? ಆಲ್ರೆಡಿ ಈ ಸಲ ಕಟಾವ್ ಮಾಡಿ ಅಡಿಕೆ ಮಾರಾಟನೂ ಮಾಡಿದ್ವಿ. ಯಾಕಂದ್ರೆ ಹೊಸ ಮತ್ತಷ್ಟು ಅಡಿಕೆ ತೋಟಗಳನ್ನ ಮಾಡುವಂತಹ ಒಂದು ಹುಮ್ಮಸ್ಸಿಗೆ ನಾವು ಮೊದಲೇ ಅಡಿಕೆಯನ್ನ ಮಾರಾಟ ಮಾಡಿದ್ವಿ. ಇವತ್ತಿನ ಬೆಲೆಗಳು ಈಗ ಬಂದಾಗ ನಮಗೆ ಬಹಳ ರೇಟ್ ಕಡಿಮೆ ಆಯ್ತು ಅಂತ ಅನಿಸ್ತು. ಆದ್ರೆ ಅವಾಗಿನ ನಮ್ಮ ಹೊಸ ಬೆಳೆಗಳು ಮತ್ತೆ ನಮಗೆ ಖರ್ಚು ವೆಚ್ಚಕ್ಕೆ ಅನುಕೂಲ ಅಂದ್ರೆ ಇಲ್ಲದ ಕಾರಣ ನಾವು ಯಾವುದೇ ಬೆಳೆಯನ್ನು ಇಟ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಮೊದಲೇ ಕೊಟ್ಟಾಯ್ತು. ಇಷ್ಟೆಲ್ಲ ರೇಟ್ ಚೆನ್ನಾಗಿದೆ ಈ ಸರ ಅಡಿಕೆಗೆಲ್ಲ? ಈಗ ಸದ್ಯದ ರೇಟ್ ಎಲ್ಲ ಬಹಳ ಒಳ್ಳೆ ಇದೆ. ಈ ಕೊರೋನಾದಂತಹ ಸಂಕಷ್ಟದಲ್ಲಿ, ಆರ್ಥಿಕ ಒಂದು ಸಂಕಷ್ಟ ಇರುವಂತಹ ಒಂದು ಸಂದರ್ಭದಲ್ಲೂ ಸಹಿತ ನಮ್ಮ ರೈತರಿಗೆ ಈಗಿನ ಅಡಿಕೆ ಧಾರಣೆಗಳು ಬಹಳ ಒಳ್ಳೇದಿದೆ. ಆದ್ರೆ ಈ ರೇಟ್ಗಳು ಬಹುತೇಕ ನಮ್ಮ ಸಣ್ಣ ರೈತರಿಗೆ ಯಾರಿಗೂ ಸಿಗುವುದಿಲ್ಲ. ಇದು ದೊಡ್ಡ ಪ್ರಮಾಣದ ರೈತರಿಗೆ ಮಾತ್ರ, ಮತ್ತೆ ಎಲ್ಲೋ ಮಧ್ಯವರ್ತಿಗಳಿಗೆ ಈ ರೇಟ್ ಅನ್ನ ಸಿಗ್ತದೆ, ಬಿಟ್ರೆ ನಮ್ಮ ಸಣ್ಣ ರೈತರಿಗೆ ಯಾರಿಗೂ ಸಿಗುವುದಿಲ್ಲ. ಯಾಕೆ? ಕಾರಣ ಇಷ್ಟೇ, ರೈತರು ಬೇರೆ ಸಹಕಾರಿ ಸಂಘಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಸಾಲ ಮಾಡಿಕೊಂಡು ಅವರ ಜೀವನ ಮಾಡಿಕೊಂಡಾಗ ಬೆಳೆಗಳು ಬಂದಾಗ ಒಂದು ಸಲ ಆ ತಮ್ಮ ಫಸಲನ್ನು ಮಾರಿ ಆ ಸಹಕಾರಿ ಸಂಘಕ್ಕೋ ಎಲ್ಲೋ ಕೊಡುವಂತಹ ಸಾಲ ಸೌಲಭ್ಯನೋ ಬೇರೆ ಬೇರೆ ಕಾರಣಕ್ಕೆ ಬಂದ ತಕ್ಷಣ ಬೆಳೆಯನ್ನ ಅಂದ್ರೆ ಮಾರ್ತಾರೆ. ಹಾಗಾಗಿ ಅವ್ರ ಹತ್ರ ಇಟ್ಕೊಂಡು ಅಂದ್ರೆ ಅವ್ರ ಆರ್ಥಿಕ ನಡೆಸ್ಕೊಳ್ಳುವಂತ ಸಾಮರ್ಥ್ಯ ಅವರಿಗೆ ಇರದೇ ಇರೋದ್ರಿಂದ ಇದು ಅವರಿಗೆ ಅನುಕೂಲ ಆಗುದಿಲ್ಲ. ಅಂದ್ರೆ ಮಧ್ಯವರ್ತಿಗಳಿಗೆ ಜಾಸ್ತಿ ಹೋಗಿಬಿಡುತ್ತೆ. ಹಾ, ಇದು ಬಹುತೇಕ ಈಗಿನ ಧಾರಣೆಗಳು ಇದು ಮಧ್ಯವರ್ತಿಗಳಿಗೆ ಮತ್ತೆ ದೊಡ್ಡ ರೈತರಿಗೆ ಮಾತ್ರ, ಬಿಟ್ರೆ ಸಣ್ಣ ರೈತರಿಗೆ ಯಾರಿಗೂ ಇದ್ರ ಲಾಭ ಸಿಗುದಿಲ್ಲ. ಸಣ್ಣ ರೈತರು ಅಂದ್ರೆ ಒಂದು 2-3-4 ಕ್ವಿಂಟಲ್ ಬೆಳೆ ಆಗ್ತದೆ. ಹಾ, 1-2 ಕ್ವಿಂಟಲ್ ಇಂದ ಬಹುತೇಕ 5-6 ಕ್ವಿಂಟಲ್ ಬೆಳೆಸುವಂತ ಬಹಳ ಪ್ರಮಾಣದ ರೈತರು ಸಣ್ಣ ರೈತರಾಗೇ ಇದ್ದಾರೆ. ಇನ್ನೊಂದು, ಅವರು ಈ ರೀತಿಯಾಗಿ ಅಂತ ರೇಟ್ ಬಂದಾಗ ಅವರಿಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸಾಲ ಸೌಲಭ್ಯ ಮಾಡಕ್ ಬಿಡ್ಬೇಕು, ಹೇಗೆ? ಈಗ ಒಂದು ಸಾಲ ಸೌಲಭ್ಯ ಮಾಡದೇ ಇದ್ರೆ ಕೃಷಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೃಷಿ ಮಾಡಿಕೊಂಡು ಆ ಕುಟುಂಬಗಳು ನಿರ್ವಹಣೆ ಮಾಡುವುದು ಬಹಳ ದೊಡ್ಡ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಸಾಲಗಾರಾದ್ರೂ ಹೇಳ್ತಾರೆ, ಈಗ ನೀವು ಬೆಳೆ ಬಂದಾಗಾದ್ರೂ ನಿಮ್ಮ ಬೆಳೆಯನ್ನ ಮಾರಿ ಆದ್ರೂ ನಮಗೆ ಅಂದ್ರೆ ಸಹಕಾರಿ ಸಂಘಕ್ಕಿರ್ಬೋದು ಎಲ್ಲೋ ಹೊರಗಡೆ ಸಾಲನೋ ಏನಾದ್ರೂ ಕೈಗಡ ಸಾಲ ಪಡ್ಕೊಂಡವರಿಗಾದ್ರೂ ಕೊಡಬೇಕು ಅಂತ ಇದ್ದಾಗ ಇಟ್ಕೊಂಡು ನೀವು ನಾಳೆ ನಮ್ ಕೊಡ್ಲಿಲ್ಲ ಹೇಳಿದ್ರೆ ಮುಂದೆ ಸಹಕಾರಿ ಸಂಘಗಳಲ್ಲಿ ವ್ಯವಹಾರ ಮಾಡುವುದು, ಅದು ಮಾರ್ಚ್ ಕೊನೆ ಹಂತಕ್ಕಾದ್ರೂ ಹಣ ತುಂಬುವಂತದ್ದು ಒಂದು ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆಗೆ ಅನುಗುಣವಾಗಿ ಆದ್ರೂ ಅವ್ರು ಕೊಡ್ಲೇಬೇಕಾಗ್ತದೆ. ಇಟ್ಕೊಂಡು ಮಾರ್ಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗುದಿಲ್ಲ. ಧಾರಣೆಗಳು ನೋಡ್ಲಿಕ್ಕೆ ಈಗ ನೀವು ಅಡಿಕೆಯಿಂದ ಎಷ್ಟು ಈ ಸರಿ ಇಳುವರಿ ಬಂತು, ಎಷ್ಟು ಲಾಭ ಆಯ್ತು? ಅಡಿಕೆ ಸರ, ನಮಗೆ ನಾವೀಗ ಹೊಸ ಅಡಿಕೆಯನ್ನ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ನಾ ಹೇಳಿದ ಹಾಗೆ ನಾವು ಭತ್ತದ ರೈತರಾಗಿದ್ವಿ. ನಮ್ಮ ತಂದೆಯವರು ಅತ್ಯಂತ ಒಂದು ಕೃಷಿಗೆ ಬಹಳ ಉತ್ಸುಕತರಾಗಿದ್ದ, ಕೃಷಿಯಲ್ಲಿ ಈ ವಾಣಿಜ್ಯ ಬೆಳೆಯಾಗಿ ಅಡಿಕೆಯನ್ನು ಮಾಡಿದ್ರು. ಈಗಾಗಲೇ ನಮಗೆ ವರ್ಷಕ್ಕಿಂತ ವರ್ಷ ನಮ್ಮ ಬೆಳೆ ಹೆಚ್ಚಾಗಿದ್ರ ಪರಿಣಾಮ ಈಗ ಒಂದು ನಾವು 20-22 ಕ್ವಿಂಟಲ್ಗೆ ಮುಟ್ಟಿದ್ದೇವೆ. ಅದು ಚಾಲಿ ಅಡಿಕೆಯಿಂದ ಕೆಂಪು ಅಡಿಕೆ ಸೇರಿ ಬಹುತೇಕ ನಮಗೆ ಸಾಮಾನ್ಯ ರೇಟ್ ಅಂದ್ರೆ 4-5 ಲಕ್ಷದ ಆದಾಯ ವಾರ್ಷಿಕವಾಗಿ ಆಗ್ತಾ ಇದೆ. ಇನ್ನು ಏರುಗತಿಯಲ್ಲೇ ಇದೆ. ಹಾ, ಇನ್ನು ಹೊಸ ಫಸಲುಗಳು ಬಂದ್ರೆ ಏರುಗತಿಯಲ್ಲೇ ಇದೆ. ಹೌದು. ಬೇರೆ ಯಾವ ಬೆಳೆಗಳು ಅಡಿಕೆ ಬಿಟ್ರೆ? ಅಡಿಕೆಗೆ ಪೂರಕವಾಗಿ ಕಾಳುಮೆಣಸನ್ನು ಮಾಡಿದ್ವಿ, ಬಾಳೆಯನ್ನ ಮಾಡಿದ್ದೇವೆ, ಮತ್ತೆ ತೆಂಗನ್ನು ಸಹಿತ ಮಾಡಿದ್ದೇವೆ. ಅಡಿಕೆ ಜೊತೆಗೆ ಬೆಳೆದಿದ್ದೀವಿ? ಹೌದು. ಅಡಿಕೆ ಜೊತೆಗೆ ನಾವು ತೆಂಗು ಮಾಡಿದ್ದೇವೆ, ಕಾಳುಮೆಣಸನ್ನು ಉಪಬೆಳೆಯಾಗಿ ಮಾಡಿದ್ದೇವೆ, ಜೊತೆಯಲ್ಲೂ ಬಾಳೆಯನ್ನು ಸಹಿತ ಉಪಬೆಳೆಯಾಗಿ ಮಾಡಿದ್ದೇವೆ. ಎಲ್ಲವೂ ಸೇರಿ ಅಡಿಕೆ ಅಷ್ಟೇನು ಲಾಭ ಆಗಿದೆ? ಎಲ್ಲವೂ ಸೇರಿದ್ರೆ ಅಡಿಕೆ ಅಷ್ಟು ಲಾಭ ಆಗುದಿಲ್ಲ. ಆದ್ರೆ ಅಡಿಕೆಗೆ ಸದ್ಯದ ಮಟ್ಟಿಗೆ ಯಾವುದೇ ಪ್ರಾಣಿಗಳ ಹಾವಳಿ ಇಲ್ಲ. ಆದ್ರೆ ಇತರೆ ಬೆಳೆಗಳಿಗೆ ಈಗ ನಾವು ಹೇಳಲಿಕ್ಕೆ ಹೋದ್ರೆ ಬಾಳೆಗೆ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಹಾನಿ ಆಗ್ತಾ ಇರೋದು ಇವತ್ತು ಮಂಗನ ಕಾಟ ಯಾವುದೇ ರೀತಿಯಲ್ಲೂ ನಮ್ಮ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದ. ನಾವು ಮಂಗನಿಗೆ ಬೇಕಾಗುವಂತ ಬಲೆಗಳನ್ನು ಹಾಕಿ ನೋಡಿದ್ವಿ, ಗೊನೆಗಳಿಗೆ ಚೀಲಗಳನ್ನ ಸಹಿತ ಹಾಕಿ ನೋಡಿದ್ವಿ. ಆದ್ರೆ ನಮ್ಮ ಹತ್ರ ಅದು ಕಾಯ್ದುಕೊಳ್ಳುವುದೇ ಕಷ್ಟದ ಪರಿಸ್ಥಿತಿ ಆಗಿದೆ. ಹಾಗಾಗಿ ಬಾಳೆಯಲ್ಲಿ ಬಹಳ ಮಂಗನ ಹಾವಳಿ ಹೆಚ್ಚಿದೆ ಹೇಳುವಂತ ಈ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತೆಂಗಿಗೂ ಸಮಸ್ಯೆ ಇದೆಯಾ? ತೆಂಗಿಗೆ ಸಮಸ್ಯೆ ಅಂದ್ರೆ ನುಸಿ ಪೀಡೆ ರೋಗ, ಅದನ್ನು ಹಂಗೆ ಒಳ್ಳೆ ಫಸಲು ಬರ್ತದೆ. ಆ ನುಸಿ ಪೀಡೆನು ನಮ್ಮ ಹತ್ರ ಏನು ಯಾವುದೇ ಔಷಧಿ ಸಿಂಪರಣೆ ಮಾಡ್ಲಿ ನಾವು ಯಾವ್ದೇ ಹೇಳಿದ್ರು ಅದನ್ನು ನುಸಿ ಪೀಡೆನು ನಮ್ಮ ಹತ್ರ ಇವತ್ತವರೆಗೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಕಾಳುಮೆಣಸಿಗೆ? ಕಾಳುಮೆಣಸು ಒಳ್ಳೆ ಬೆಳೆಯಾಗಿ ನಾವು ಬಹುತೇಕ ನಮ್ದೇ ಒಂದು ಅಡಿಕೆ ತೋಟದಲ್ಲಿ 5 ಕ್ವಿಂಟಲ್ ತನಕ ಮಾಡಿದ್ವಿ. ಒಂದು ಒಳ್ಳೆ ಇದೊಂದು ನಮ್ಗೆ ವಾರ್ಷಿಕವಾಗಿ ಅನುಕೂಲ ಆಗ್ತದೆ ಅಂತ ಭಾವಿಸಿದ್ರೊಳಗೆ ಈ 2-3 ವರ್ಷದಿಂದ ವಿಪರೀತ ಮಳೆ ಆಗುವುದಕ್ಕೆ ಅಷ್ಟು ಕೊಳೆ ರೋಗ ಬಂದು ಈ ವರ್ಷ ಬಹುತೇಕ 10 ಕೆಜಿನೂ ಆಗ್ತದೆ ಇಲ್ಲ ಹೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಸಿ ಕಟ್ಟದಂತ ಕಾಳುಮೆಣಸಿನ ಸಸ್ಯಗಳನ್ನ ಹಾಕಿದಾಗ ಕೊಳೆ ರೋಗ ಬರಲ್ಲ, ಹಂಗಾಗಿ ಅದನ್ನ ಹಾಕ್ಬೇಕು ಅಂತ ಹೇಳ್ತಾರೆ. ಆ ಪ್ರಯತ್ನ ಏನಾಗಿದೆಯಾ? ಬಹಳಷ್ಟು ಪ್ರಯತ್ನ ಮಾಡಿ ನೋಡಿದ್ವಿ. ಅದಕ್ಕೆ ಈ ಸಾಸ್ಮೆ ಎಣ್ಣೆಯ ನೀರನ್ನ ಹಾಕಬೇಕು ಹೇಳಿದ್ರು. ಇನ್ನೊಂದು ಬಳ್ಳಿಗಳನ್ನ ಕಟಾವು ಮಾಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಜೂನ್ ತಿಂಗಳಲ್ಲಿ ಅಂದ್ರೆ ಮಳೆಯ ಪ್ರಾರಂಭದ ದಿನಗಳಲ್ಲಿ ಕಟಾವು ಮಾಡಬಾರದು. ಅಂದ್ರೆ ಅಲ್ಲಿಂದನೇ ಫಂಗಸ್ಸು ಒಳಗೆ ಪ್ರವೇಶ ಮಾಡ್ತದೆ, ಕೊಳೆ ಬರ್ತದೆ ಹೇಳುದು. ಅದು ಸಹಿತ ಮಾಡಿಬಿಟ್ರು. ಆದ್ರೆ ಈ ಮಳೆ ಹೆಚ್ಚಾಗಿ ಬೀಳೋದ್ರಿಂದ ಇದು ನಮ್ಮ ಹತ್ರ ನಾವು ಈ ತರ ಪ್ರಯೋಗ ಮಾಡಿದ್ರು ನಮ್ಮ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಸುಣ್ಣನು ಹಾಕಿ ನೋಡಿದ್ವಿ, ಎಲ್ಲ ಮಾಡಿದ್ರು ಇವತ್ತವರೆಗೂ ಅದು ಕಂಟ್ರೋಲ್ ಆಗ್ಲಿಲ್ಲ ನಮ್ಗೆ. ಅಂದ್ರೆ ಕಸಿ ಕಟ್ಟಿದ ಸಸಿಗಳು ಅಂತ ಹೇಳ್ತಾರೆ, ಅದಕ್ಕೆ ಬೇರೆ ತಳಿಯ ಸಸ್ಯಗಳನ್ನ ಕಸಿ ಮಾಡಿ ಕಟ್ಟಿದಾಗ ಯಾವತ್ತೂ ಮಣ್ಣಿನಿಂದ ಬರ್ತಕ್ಕಂತ ರೋಗಗಳು ಏನಿದಾವು ಅವು ಬರಲ್ಲ, ಹಾಗಾಗಿ ಸೊರಗು ರೋಗವನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಕಸಿ ಕಟ್ಟಿದ ಸಸಿಗಳನ್ನ ಹಾಕೋಬೇಕು. ನಾವು ಇದನ್ನೇ ಕಾಳುಮೆಣಸಿನ ಸಸಿಯನ್ನು ತಂದು ಹಾಕೋದ್ರಿಂದ ಈ ರೋಗ ಉಲ್ಬಣ ಆಗ್ತಾ ಇರುತ್ತೆ ಮಳೆ ಹೆಚ್ಚಾದಾಗೆಲ್ಲ ಅಂತ ಹೇಳ್ತಾರೆ. ಈಗ ಕಸಿ ಕಟ್ಟಿದ ಸಸಿಗಳನ್ನು ಸಹಿತ ನಮ್ಮ ತೋಟದಲ್ಲಿ ನೆಟ್ಟಿದ್ವಿ. ಆ ಕಸಿ ಕಟ್ಟಿದ ಸಸಿಗಳು ನಾವು ತೋಟಗಾರಿಕಾ ಇಲಾಖೆಯಿಂದ ತಂದು ನೆಟ್ಟಿದ್ದೇವೆ. ಆದ್ರೆ ಅದಕ್ಕೆ ಏನಾಗ್ತದೆ, ಅದು ಬಹುತೇಕವಾಗಿ ತಕ್ಷಣ ಕಸಿ ಕಟ್ತಾರೆ, ಕಸಿ ಕಟ್ಟಿ ಅದೇ ವರ್ಷಕ್ಕೆ ನಮಗೆ ರೈತರುಗಳಿಗೆ ಕೊಡ್ತಾರೆ. ಅದು ಅಲ್ಲಿ ಯಾವ ಪ್ರಮಾಣದಲ್ಲಿ ಬೆಳಿಬೇಕೋ ಆ ಪ್ರಮಾಣದಲ್ಲಿ ಅಲ್ಲಿ ಬೆಳೆಯದೇ ಇರುವುದರಿಂದ ಇಲ್ಲಿ ನಾವು ತಕ್ಷಣ ಅವ್ರು ಕೊಟ್ಟರು ನಾವು ನೆಡ್ತೇವೆ, ಅದು ನೆಟ್ಟಾಗ್ಲೇ ಸತ್ತೋಗ್ತದೆ, ಬದುಕುವುದೇ ಇಲ್ಲ. ಸ್ವಲ್ಪ ವಯಸ್ಸಾಗಿ ಸರಿಯಾಗಿ ಬೇರುಗಳು ಆ ಪ್ರಮಾಣದಲ್ಲಿ ಬಿಟ್ರೆ ಇಲ್ಲಿ ಸ್ವಲ್ಪ ಮಳೆ ನೀರು ಅಥವಾ ಏನಾದ್ರೂ ಅದಕ್ಕೆ ಆಗುವಂತ ತೊಂದರೆಗಳನ್ನು ಅದು ತಡ್ಕೊಳ್ಳುವ ಸಾಮರ್ಥ್ಯ ಹೊಂದುತ್ತದೆ. ಆ ಸಾಮರ್ಥ್ಯ ಹೊಂದ್ರೆ ಬದುಕಬಹುದು. ಆದ್ರೆ ಇವ್ರು ಕೊಟ್ಟಂತ ಸಸಿಗಳು ನೆಟ್ರೆ ಅವಾಗಿಂದ ಅವ್ರು ನೆಟ್ರೆ ಅದು ಬದುಕುವುದೇ ಇಲ್ಲ. ಇದು ನಮ್ಮ ಬಳ್ಳಿ ಆದ್ರೂ ಬದುಕ್ತದೆ, ಆ ಬಳ್ಳಿ ಬದುಕುವುದಿಲ್ಲ. ಇನ್ನು ಆಹಾರಕ್ಕಾಗಿ ಭತ್ತ ಬೆಳೆಯುವುದಾಗಿರ್ಬೋದು, ಬೇರೆ ಕಬ್ಬು ಅನ್ನುವಂತ ಒಂದು ಆರ್ಥಿಕ ಬೆಳೆ ಆಗಿರ್ಬೋದು, ಇಂಥವೇನು ಮಾಡ್ತಾ ಇದಾರೆ? ಆಹಾರಕ್ಕಾಗಿ ಭತ್ತವನ್ನು ಬೆಳೆಸ್ತಾ ಇದ್ದೇವೆ. ಕಬ್ಬನ್ನ ಮೊದಲೇ ಬೆಳೀತಿದ್ವಿ, ಆದ್ರೆ ಕಬ್ಬಿಗೆ ಏನಾಗ್ತದೆ, ಆ ಕಬ್ಬಿನ ಕಟಾವಿನ ಸಂದರ್ಭಕ್ಕೆ ಆ ಜನರ ಲಭ್ಯತೆ ಕೊರತೆ ಅಂದ್ರೆ ಲೇಬರ್ ಸಮಸ್ಯೆಯಿಂದ ನಾವು ಆ ಕಬ್ಬನ್ನ ಬಿಟ್ವಿ. ಹಿಂಗೆ ಅಂದ್ರೆ ಅದಕ್ಕೆ ಒಂದ್ಸಲ ಕಬ್ಬು ಕಟಾವು ಮಾಡಬೇಕಾದ್ರೆ ಕನಿಷ್ಠ ಪ್ರತಿ ದಿವಸ 8-10 ಜನ ಬೇಕಾಗ್ತದೆ. ಹಾಗಾಗಿ ಆ ಅಷ್ಟು ಪ್ರಮಾಣದ ಜನ ನಮ್ಗೆ ಪೂರೈಸುವುದು ಕಷ್ಟ ಆಗ್ತದೆ. ಮತ್ತೆ ಅದಕ್ಕೆ ಆ ಕೂಲಿ ವೆಚ್ಚ ಮತ್ ನಾವು ಅದಕ್ಕೆ ಸಿಗುವಂತ ಧಾರಣೆ ನಮ್ಮ ರೈತರಿಗೆ ಅದು ಅನುಕೂಲ ಆಗುದಿಲ್ಲ. ವರ್ಷದಾಗ ಒಂದೇ ಸಲ ಕಟಾವು ಮಾಡುದು? ಹೌದು, ವರ್ಷಗ ಒಂದೇ ಸಲ ಕಟಾವು ಮಾಡುದು, ಇಡೀ ಊರಿನಲ್ಲಿ ಒಂದೇ ಸಂದರ್ಭದಲ್ಲಿ ಕಟಾವು ಮಾಡ್ತಾರೆ. ಮತ್ ನಮ್ಮಲ್ಲಿ ಏನ್ ಮಾಡ್ತಾರೆ, ರಾಪ್ ಬೆಲ್ಲನೆ ಎಲ್ಲರೂ ಮಾಡ್ತಾರೆ. ಆ ರಾಪ್ ಬೆಲ್ಲಕ್ಕೂ ಆ ಪ್ರಮಾಣದ ಮಾರುಕಟ್ಟೆ ಇಲ್ಲ. ಯಾಕಂದ್ರೆ ಎಲ್ಲೋ ನಮ್ಮ ಸ್ಥಳೀಯ ಈ ಯಲ್ಲಾಪುರ ತಾಲೂಕು ಅಥವಾ ನಮ್ಮ ಶಿರ್ಸಿ ಸಿದ್ದಾಪುರ ತಾಲೂಕಿನ ಬಹುತೇಕ ಈ ಹಳ್ಳಿ ಬೆಲ್ಲ ತಿಂದು ರೂಢಿ ಇದ್ದಂತಹ ಮನೆಯವರು ಮಾತ್ರ ಈ ಬೆಲ್ಲ ಖರೀದಿ ಮಾಡ್ತಾರೆ ಬಿಟ್ರೆ, ಮತ್ ಬಾಕಿ ಹೊರಗಡೆ ಮಾರ್ಕೆಟ್ನಲ್ಲಿ ಇದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಈ ಬೆಲ್ಲ ನಮ್ಮ ಆ ಪ್ರಮಾಣದಲ್ಲಿ ಬೆಳೆಸಲು ವ್ಯಾಪಾರ ಇಲ್ಲ, ಅದು ರೈತರಿಗೆ ಬಹಳ ತೊಂದರೆ ಆಗ್ತದೆ. ಮತ್ತು ಇವತ್ತುವರೆಗೂ ನಮ್ಮ ಭಾಗದ ಎಷ್ಟೋ ರೈತರ ಮನೆಯಲ್ಲಿ ಅವರು ಬೆಲ್ಲವನ್ನ ಬೆಳೆಸಿದ್ದಾರೆ, ಮಾರುಕಟ್ಟೆಯ ವ್ಯವಸ್ಥೆ ಇಲ್ಲದೆ ಅವರವರ ಮನೆಯಲ್ಲೇ ಇಟ್ಕೊಂಡಿದೆ. ಇದರಿಂದ ಅವರಿಗೆ ಆರ್ಥಿಕ ಬಹಳ ಸಮಸ್ಯೆ ಆಗ್ತದೆ. ಹಾಗಾಗಿ ನಾವು ಕಬ್ಬಿನ ವ್ಯವಸ್ಥೆಯನ್ನ ಬಿಟ್ಟು ತೆಂಗು ಅಡಿಕೆ ಮತ್ತು ಭತ್ತದಲ್ಲೇ ಇದ್ದೇವೆ. ಭತ್ತನು ಆಹಾರಕ್ಕಾಗಿ ನಮ್ಗೆ ಖುಷಿ ಕೊಡ್ತೀವಿ, ಅದು ಲಾಭದಾಯಕ ಬೆಳೆ ಅಲ್ಲ ಅಂತ ಹೇಳ್ತಾರೆ. ಹೌದು, ಭತ್ತನೂ ಅಷ್ಟೇ. ನಾವು ಈಗ ನಮ್ಮ ಹೊಟ್ಟೆಪಾಡಿಗೆ, ನಾವು ಒಬ್ಬ ಕೃಷಿ ಕುಟುಂಬದ ಸದಸ್ಯರಾಗಿ, ನಾವು ಕೃಷಿಕರಾಗಿ, ನಾವು ಹೊರಗಡೆಯಿಂದ ತಂದು ಇವತ್ತು ಊಟ ಮಾಡುವ ಪರಿಸ್ಥಿತಿ ಅಥವಾ ಇನ್ನೊಬ್ರಿಗೆ ಅವಲಂಬಿತರಾಗಿ ಇರಬಾರದು. ನಮ್ಮ ಸ್ವಂತ ಜಮೀನಲ್ಲಿ ನಾವು ನಮ್ಮ ಹೊಟ್ಟೆಗಾಗುವಷ್ಟಾದ್ರೂ ಒಬ್ಬ ಹೆಚ್ಚು ಕಡಿಮೆ ನಾವು ಸಾವಯವ ಕೃಷಿ ಅಡಿಯಲ್ಲೇ ಆ ಭತ್ತವನ್ನು ಬೆಳೆಸಬೇಕು, ಆ ಭತ್ತ ಊಟ ಮಾಡಬೇಕು ಅಂತ ಏಕೈಕ ದೃಷ್ಟಿಯಿಂದ ನಾವು ಭತ್ತ ಮಾಡ್ತಾ ಇದ್ದೇವೆ ಬಿಟ್ರೆ, ಇಲ್ಲದ್ರೆ ಅದಕ್ಕಂತೂ ಇವತ್ತಿನ ಮಾರುಕಟ್ಟೆ ವ್ಯವಸ್ಥೆ ನೋಡಿದ್ರೆ ನಮ್ಮ ಕೂಲಿ ವೆಚ್ಚನೂ ಅಥವಾ ನಾವು ಏನ್ ಮಾಡಿದ್ರು ಅದರಲ್ಲಿ ನಮ್ಗೆ ಅನುಕೂಲಕರ ಇಲ್ಲ, ಅದರಲ್ಲೂ ಲಾಸ್ ನಲ್ಲೇ ಇದೆ. ನೀವು ಎಲ್ಲಾ ಬೆಳೆಗಳನ್ನ ತಗೊಂಡಾಗ ನಿಮ್ಗೆ 5-7 ಲಕ್ಷ ತನಕ ಬರಬಹುದು ಅಲ್ಲ? ಹಾ, ಬಹುತೇಕ ಇವತ್ತು ಅಡಿಕೆಗೆ ಒಳ್ಳೆ ಧಾರಣೆಗಳು, ಮತ್ತೆ ಅಡಿಕೆ ನಮ್ಗೆ ಒಂದು ನಾವು ವಾಣಿಜ್ಯ ಬೆಳೆಯಾಗಿ ಅವಲಂಬಿಸಿದಾಗ ಇದರಿಂದ ನಮ್ಗೆ ಆರ್ಥಿಕಕ್ಕೆ ಅನುಕೂಲ ಆಗ್ತಾ ಇದೆ. ಅದರಲ್ಲಿ ನಮ್ಗೆ 6-7 ಲಕ್ಷ ಆದಾಯ ಆಗ್ತಾ ಇದೆ. ನೀವು 3 ಜನ ಅಣ್ಣತಮ್ಮರು ಸೇರ್ಕೊಂಡು ಇದ್ದಂತ ಆದಾಯನು ಅಥವಾ ಬೇರೆ ಬೇರೆ? ಇಲ್ಲ ಇಲ್ಲ, ನಾ 3 ಜನ ಅಣ್ಣ ತಮ್ಮಂದ್ರು ಕೂಡಿ ಇದ್ದೇ ಮಾಡುವಂತದ್ದು. ಮತ್ತೆ ಇದು ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಅಲ್ಲ, ಎಲ್ಲರೂ ಒಂದು ಕೂಡಿದ್ದೇ ಮಾಡ್ತಾ ಇರುವಂತದ್ದು. ನೀವು ಇಷ್ಟೇ ದುಡ್ಡಿನಲ್ಲಿ ನಮಗೆ ಹಬ್ಬ ಹರಿದಿನ ಮದುವೆ ಮುಂಜೆ ಮಕ್ಕಳ ಶಾಲೆ ಖರ್ಚು ವೆಚ್ಚ ಎಲ್ಲಾನು ನಿಭಾಯಿಸಬಹುದಾ? ಇಷ್ಟೇ ದುಡ್ಡಿನಲ್ಲಿ ನಾವು ನಿಭಾಯಿಸುವುದು ನಮಗೆ ಕಷ್ಟ. ಆದರೂ ನಾವು ಗ್ರಾಮೀಣ ಭಾಗದವರು, ನಾವು ಕೆಲವೊಂದಷ್ಟು ನಮಗೆ ಇಲ್ಲಿಯ ಪರಿಸರದಲ್ಲೇ ಸಿಗುವುದಕ್ಕೆ ಅಂದ್ರೆ ನಮಗೆ ಈ ಉರುವಲುಕಟ್ಟೆಗೆ ನಮ್ಮದೇ ಒಂದು ಅರಣ್ಯದಲ್ಲಿ ಸಿಗುವುದಕ್ಕೆ ಅಥವಾ ಇಂಥದೇ ಕೆಲವೊಂದು ಸಾಮಗ್ರಿಗಳು ಸಿಗ್ತದೆ, ಮತ್ತೆ ಯಾವುದೇ ನೀರಿಗೆ ಕರ ಇರುವುದಿಲ್ಲ ಅಥವಾ ಮನೆಗೆ ಬಾಡಿಗೆ ಇರುವುದಿಲ್ಲ. ಹಾಗಾಗಿ ನಮ್ಮ ತಕ್ಕ ಮಟ್ಟಿನ ಜೀವನ ಮಾಡಬಹುದು ಬಿಟ್ರೆ, ಮತ್ತು ಬಹಳ ದೊಡ್ಡ ನಾವು ಜೀವನ ಮಾಡ್ಲಿಕ್ಕೆ ನಮ್ಗೆ ಅನುಕೂಲಕರ ಜೀವನ ಮಾಡ್ಲಿಕ್ಕೆ ಆಗ್ತದೆ ಹೇಳುವಂತದ್ದಿಲ್ಲ. ಅದಕ್ಕೇನು ಬೇಜಾರು ಇದೆಯಾ, ಖುಷಿ ಇದೆಯಾ? ಈಗ ನಾವು ಬೇಜಾರು ಪಡ್ಕೊಂಡ್ರು ಅದರಿಂದ ಏನಾಗುವುದಿಲ್ಲ. ಅದ್ರ ಜೊತೆಗೆ ನಾವು ಇನ್ನಷ್ಟು ಪ್ರಯತ್ನ ಮಾಡಿ ಕೃಷಿನೇ ಒಳ್ಳೆಯ ಗುಣಮಟ್ಟದ್ದು, ಮತ್ತೆ ಕೃಷಿಗೆ ನಾವು ಮತ್ತಷ್ಟು ಏನಾದರೂ ಹೆಚ್ಚಿನ ಪ್ರಮಾಣದ ಒಳ್ಳೆಯ ಕೃಷಿಗಳನ್ನು ಮಾಡಿ ಇದರಲ್ಲೇ ಬದುಕನ್ನ ಕಂಡುಕೊಳ್ಬೇಕು ಅಂತ ಒಂದು ವಿಶ್ವಾಸದಿಂದನೇ ನಾವು ಜೀವನ ಮಾಡ್ತಾ ಇದ್ದೇವೆ. ಆದ್ರೆ ಇವತ್ತಿನ ಈ ಕೂಲಿ ವೆಚ್ಚದಲ್ಲಿ ನಮ್ಗೆ ಬಹಳ ಕಷ್ಟದಾಯಕ ಇದೆ. ಯಾಕಂದ್ರೆ ಒಬ್ಬ ಕೂಲಿಗೆ ನಾವು ಇವತ್ತು 500 ರೂಪಾಯಿ ಪಗಾರ ಕೊಟ್ಟು ದುಡಿಸೋದು ಬಂದದೆ. ಆ 500 ರೂಪಾಯಿ ಪಗಾರ ಕೊಟ್ಟು ನಾವು ವಾರ್ಷಿಕ ಲೆಕ್ಕಾಚಾರ ಹಾಕಿದ್ರೆ ಅದು ನಮ್ಗೆ ಲಾಭದಾಯಕ ಬರುವುದಿಲ್ಲ. ಆದ್ರೆ ಏನ್ ಮಾಡುವುದು, ನಾವು ನಮ್ಮ ಹಿರಿಯರು ಅಜ್ಜನ ಕಾಲದಿಂದ ತಂದೆಯವರ ಕಾಲದಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆ ಕೃಷಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಬಾರದು. ಆ ದೃಷ್ಟಿಯಿಂದ ಕೃಷಿಯನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಉದ್ದೇಶದಿಂದ ಕೃಷಿಯನ್ನ ಮಾಡ್ತಾ ಇದ್ದೇವೆ. ಆಳು ಕಾಳಿನ ಖರ್ಚು ಇದ್ದೇ ಇದೆ. ಆಳುಗಳಿಗೂ ಕೂಡ 500 ರೂಪಾಯಿ ನಾವು ಕೊಡಲಿಲ್ಲ ಅಂದ್ರೆ ಅವ್ರಿನ್ನೂ ಅವ್ರಿಗೂ ಕಷ್ಟ ಆಗುತ್ತೆ. ಈಗ ನಮ್ಮ ಭಾಗದಲ್ಲಿ ಇಲ್ಲಿ ಕೂಲಿ ಆಳುಗಳು ಕಡಿಮೆ, ಅದೇ ನಾನು ನೋಡಿದ್ದೇನೆ. ಈಗ ನೀವು ನಮ್ಮ ಬೆಳಗಾವಿ ಡಿಸ್ಟಿಕ್ ನಲ್ಲಿ ಅಥವಾ ಬಯಲುಸೀಮೆ ಭಾಗದಲ್ಲಿ ಹೋದ್ರೆ ಅಲ್ಲಿ ಆಳಿನ ಪಗಾರ ಬಹಳ ಕಡಿಮೆ, ಅಂದ್ರೆ 200-300 ಈ ರೀತಿ ಪಗಾರ ಅಲ್ಲಿ ಬರ್ತಾರೆ. ಅಲ್ಲಿಯ ಜನನು ಈ ಭಾಗಕ್ಕೆ ಕೂಲಿಗಾಗಿ ಬರ್ತಾರೆ. ಆದ್ರೆ ನಮ್ಮ ಭಾಗದ ಜನ ಆ ಕೂಲಿ ಲೇಬರ್ ವೆಚ್ಚ ಬಹಳ ಹೆಚ್ಚು, ಅಂದ್ರೆ ಅವ್ರ ಆರ್ಥಿಕ ಕುಟುಂಬ ನಡೆಯಗೋಸ್ಕರ ಅವ್ರು ತಗೊಳ್ಳುವಂತ ಸಹಜ. ಆದ್ರೆ ನಮ್ಮ ಆದಾಯದಲ್ಲಿ ನಾವು ಆ ಪ್ರಮಾಣದ ಪಗಾರ ಅವರಿಗೆ ಕೂಲಿಯನ್ನು ಕೊಟ್ರೆ ನಮಗೆ ಏನು ಉಳಿಯುವುದಿಲ್ಲ. ಬಯಲು ಸೀಮೆಯಲ್ಲಿ ಒಂದು ಸಮಸ್ಯೆ, ಮಲೆನಾಡಲ್ಲಿ ಒಂದು ಸಮಸ್ಯೆ ಅಲ್ವಾ? ಹೌದು, ಇಲ್ಲಿ ನೀವು ಅಡಿಕೆಗೆ 100,000 ರೂಪಾಯಿ ತಗೋತೀರಿ, ಅಲ್ಲಿ ಹೆಸರು ಬೆಳೆದೆ, ತೊಗರಿ ಬೆಳೆದೆ, ಜೋಳ ಬೆಳೆದೆ, 100,000 ರೂಪಾಯಿ ಬರುವಂತ ಬೆಳೆಗಳು ಇರಲ್ಲ ಅಲ್ಲಿ. ಇಲ್ಲಿ ಅಡಿಕೆಯಿಂದ ನಾವು 100,000 ಹಣ ಸಂದಾಯ ಮಾಡ್ಕೊಳ್ತೇವೆ ಹೇಳುವಂತದ್ದು ಒಂದು ವಿಚಾರ ಇದ್ರೆ, ಆದ್ರೆ ಆ ಅಡಿಕೆ ಬೆಳೆ ಬರಬೇಕಾದ್ರೆ ನಮ್ಮಲ್ಲಿ ಯಾವುದೇ ಕೃಷಿ ಜಮೀನು ಅದು ಸಮತಟ್ಟಾಗಿರುವುದಿಲ್ಲ, ಏರು ಇಳಿತಗಳು ಇರ್ತದೆ. ನಾವು ಆ JCP ಯಂತ್ರಗಳ ಮೂಲಕ ಒಂದು ಅಡಿಕೆ ತಯಾರು ಮಾಡುವಂತ ಪ್ಲಾಟ್ ಅನ್ನು ರೆಡಿ ಮಾಡಿಕೊಳ್ಬೇಕಾಗ್ತದೆ. ಆ ಪ್ಲಾಟ್ ರೆಡಿ ಮಾಡಲಿಕ್ಕೆ ನಮಗೆ ಆ ನೆಲ ಸಮತಟ್ಟು ಮಾಡಲಿಕ್ಕೆ ಬಹಳ ವೆಚ್ಚ ಆಗ್ತದೆ. ಅದರ ನಂತರನು ನಾವೊಂದು ಅಡಿಕೆ ಪ್ಲಾಟ್ ರೆಡಿ ಮಾಡಿದ ಮೇಲೂ ಆ ಬೆಳೆ ಬರುವ ತನಕ ಕನಿಷ್ಠ 6-7 ವರ್ಷ ಆಗ್ತದೆ. 7 ವರ್ಷ ತನಕನು ನಾವು ಅದಕ್ಕೆ ಹಣವನ್ನು ವ್ಯಯ ಮಾಡ್ತಾನೆ ಇರಬೇಕು, ಬಿಟ್ರೆ ಅದ್ರ ಒಳಗೆ ನಮ್ಗೆ ಯಾವುದೇ ಆದಾಯಗಳು ಬರುವುದಿಲ್ಲ. ಅದನ್ನ ಒಳ್ಳೆ ಕೃಷಿ ಮಾಡಿದ್ರೆ, ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ಅದು 7 ವರ್ಷಕ್ಕೆ ಸಾಮಾನ್ಯ ಬೆಳೆ ಬರಬಹುದು. ಆದ್ರೆ ಪಕ್ಕಾ ಬೆಳೆ ಬರಬೇಕು ಹೇಳಾದ್ರೆ 10 ವರ್ಷ ಹೋಗ್ತದೆ. 10 ವರ್ಷ ತನಕ ಕಾಯ್ಬೇಕಾಗ್ತದೆ. ಬಹುತೇಕ ಬಯಲುಸೀಮೆಯವರು ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದ ವೆಚ್ಚ ಆ ಭಾಗದ ಜನರಿಗೆ ಆಗುವುದಿಲ್ಲ. ನಮ್ಮ ಭಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವೆಚ್ಚ ಆಗ್ತದೆ. ಹಾಗಾಗಿ ರೈತರಿಗೆ ಆರ್ಥಿಕ ಸಂಪನ್ಮೂಲ ಇರದೇ ಇರುವುದರಿಂದ ಸ್ವಲ್ಪ ಸಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರ್ತಾರೆ. ಬರುವರ್ತ ರೈತರ ಬದುಕು ಒಬ್ಬ ಜನಪ್ರತಿನಿಧಿಯಾಗಿ ಏನ್ ಹೇಳ್ತೀರಿ, ಹೆಂಗ್ ಸುಧಾರಣೆ ಆಗ್ತಾ ಇದೀವೋ ಅಥವಾ ಇನ್ನು ಕೆಳಮಟ್ಟಕ್ಕೆ ಹೋಗ್ತಾ ಇದೀವೋ ಹೇಗನ್ಸುತ್ತೆ? ರೈತರು ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಕೃಷಿ ಕುಟುಂಬದ ಸದಸ್ಯನಾಗಿ, ಕೃಷಿಕನಾಗಿ ನಾ ಮಾತಾಡೋದು ಹೇಳಾದ್ರೆ, ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಇವತ್ತಿನ ಬಹುತೇಕ ಸರ್ಕಾರದ ಯೋಜನೆಗಳು, ಮತ್ತೆ ಸರ್ಕಾರ ಇವತ್ತೆ ರೈತರಿಗಾಗಿ ಈ 0% ಸಹಾಯಧನ ಅಂದ್ರೆ ಏನು ಬೆಳೆ ಸಾಲಗಳು ಕೊಡೋದ್ರಿಂದ, ಮತ್ತೆ ಈ ಅಡಿಕೆಗೆ ಒಳ್ಳೆ ಮಾರ್ಕೆಟ್ ಇರೋದ್ರಿಂದ ಭವಿಷ್ಯದ ಒಂದು ದಿನ ನಮ್ಮ ಕೃಷಿಕರಿಗೂ ಒಂದು ಅನುಕೂಲ ಆಗ್ತದೆ ಹೇಳುವಂತ ಒಂದು ಆಶಾಭಾವನೆ ಇದೆ. ಮತ್ತೆ ಜನಪ್ರತಿನಿಧಿಯಾಗಿ ಈ ಕನಸನ್ನು ಸಹಿತ ಕಂಡುಕೊಂಡು ನಮ್ಮದೇ ನಾನೇ ನನ್ನ ಒಂದು ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮದೇ ಕಣ್ಣಿಗಿರಿ ಪಂಚಾಯತದ ಬಹುತೇಕ ಒಂದು 30-32 ಮಜರೆಗಳು ಹೊಂದುವಂತಹ ಒಂದು ಈ ಪಂಚಾಯತ, ಬಹುತೇಕ ಈ ಪಂಚಾಯತಕ್ಕೆ ಮರಾಠ ಸಮುದಾಯದ ಜನ ಅತಿ ಹೆಚ್ಚು ಇರುವಂತ ಸಮುದಾಯ. ಇಲ್ಲಿ ಆರ್ಥಿಕವಾಗಿ ಜನರಿಗೆ ಏನು ಯಾವುದೇ ಒಂದು ಅಂದ್ರೆ ಹಣಕಾಸಿನ ಒಂದು ಸಹಕಾರಿ ಸಂಘಗಳು ಯಾವುದೇ ಇಲ್ಲದಂತ ಸಂದರ್ಭದಲ್ಲಿ ನಾವೇ ಒಂದು ಹೊಸ ಕನಸನ್ನ ವಿಚಾರಗಳನ್ನ ಇಟ್ಟುಕೊಂಡು ನಮ್ದೇ ಕಣ್ಣಿಗಿರಿಯಲ್ಲಿ ನಂದನ ಕೃಷಿ ಪ್ರಾಥಮಿಕ ಸಹಕಾರಿ ಸಂಘವನ್ನ ಪ್ರಾರಂಭ ಮಾಡಿ, ಅದು 2013-14 ಸಾಲಿನಲ್ಲಿ ಪ್ರಾರಂಭ ಆದಂತ ನಂದನ ಕೃಷಿ ಸಹಕಾರಿ ಸಂಘ, ಅದು 4 ಲಕ್ಷ ಪ್ರಾರಂಭದ ಷೇರು ಬಂಡವಾಳದಿಂದ ಪ್ರಾರಂಭ ಸಹಕಾರಿ ಸಂಘ, ಬಹುತೇಕ ಇವತ್ತೇ ನಾವು 81 ಲಕ್ಷಗಳ ಷೇರು ಸಂಗ್ರಹ ಮಾಡಿ ಅತ್ಯುತ್ತಮ ವ್ಯವಸ್ಥೆಯಲ್ಲಿದೆ. ಇದು ನನ್ನ ಒಂದು ಜನಪ್ರತಿನಿಧಿಯಾಗಿ ಈ ಜನರಿಗೆ ಒಂದು ನಾನು ಏನಾದರೂ ಭವಿಷ್ಯದಲ್ಲಿ ಒಂದು ಆರ್ಥಿಕವಾಗಿ ನಾವು ಏನಾದರೂ ಕೊಡಬೇಕು ಅಂತ ಒಂದು ಕನಸಿತ್ತು. ಆ ಕನಸಿನ ಮೂಲಕ ಇವತ್ತು ಕೊಟ್ಟಿದ್ದೇವೆ. ಅಂದು 4 ಲಕ್ಷ ಇರುವಂತಹ ಸಹಕಾರಿ ಸಂಘ ಇವತ್ತು ನಾವು ದುಡಿಯುವ ಬಂಡವಾಳ 40 ಕೋಟಿಗೆ ಹೋಗ್ಮುಟ್ಟಿದ್ದೇವೆ. ಈ ಹಣದಿಂದ ನಮ್ಮ ಭಾಗದ ಬಹುತೇಕ ಕೃಷಿಕರು, ಅದು ಇವತ್ತೇ ನಾವು ಈಗಾಗಲೇ ಸಂದರ್ಶನದಲ್ಲಿ ಹೇಳಿದಂಗೆ ಕುಕುಟೋದ್ಯಮಕ್ಕೂ ಪ್ರಾರಂಭದಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಈ ರೀತಿಯ ಕೃಷಿ ತೋಟಗಳಿಗೂ ನಾವು ಮಾಡಿದ್ದೇವೆ, ಹೈನುಗಾರಿಕೆಗಳಿಗೂ ಮಾಡಿದ್ದೇವೆ. ಎಲ್ಲಾ ರೀತಿಯ ಈ ಕೃಷಿಯೇತರ ಎಲ್ಲದಕ್ಕೂ ನಮ್ಮ ಸಹಕಾರಿ ಸಂಘಗಳ ಮೂಲಕ ನಮ್ಮ ಭಾಗದ ಜನ ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಆ ಮೂಲಕ ಆರ್ಥಿಕವಾಗಿ ಇವತ್ತೇ ಒಂದ್ ಹಂತಕ್ಕೆ ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಆ ಸಹಕಾರಿ ಸಂಘನು ನಮ್ಮ ಭಾಗದ ಜನರಿಗೆ ಅತ್ಯುತ್ತಮ ಆಗದೆ ಹೇಳುವಂತ ಭಾವನೆ ನಂದು. ಮತ್ತೆ ಸರ್ಕಾರ ಕೈಗೊಂಡಂತ 0% ಇಂಟ್ರೆಸ್ಟ್ ಅಂತೇಳ ಅವೆಲ್ಲನೂ ಇಲ್ಲಿ ಕೊಡ್ತೀರಿ? ಸರ್ಕಾರ ಕೊಟ್ಟಂತಹ 0%ಗಳಾಗಿರ್ಬಹುದು, ಅದು ಮಾಧ್ಯಮಿಕ ಸಾಲಕ್ಕೆ ಸರ್ಕಾರ ಈಗಾಗಲೇ 3% ಅಲ್ಲಿ ಸಾಲ ಕೊಡುವಂತದಿರಬಹುದು, ಅದೇ ಫಸಲ್ ಭೀಮಾ ಯೋಜನೆಗಳು. ಆ ಫಸಲ್ ಭೀಮಾ ಯೋಜನೆಗಳ ಮೂಲಕನೂ ಇವತ್ತು ರೈತರಿಗೆ ವಿಮೆ ಸಿಗ್ತಾ ಇದೆ. ಮತ್ತೆ ಈಗಾಗಲೇ ಕಿಸಾನ್ ಸಮ್ಮಾನ ಯೋಜನೆಗಳ ಮೂಲಕ ಅದು 3 ತಿಂಗಳಿಗೆ ಅವರವರ ಅಕೌಂಟ್ಗಳಿಗೆ ನೇರ ಹಣ ಸಂದಾಯ ಆಗುವುದರಿಂದ ಬಹುತೇಕವಾಗಿ ಇದು ಈಗ ರೈತರ ಒಂದು ಅನುಕೂಲಕರ ವಾತಾವರಣ ಆಗದೆ ಇದು ನಮಗೆ ಸಾಕು ಅನ್ನುವಂತ ಭಾವನೆ ಇಲ್ಲ. ಯಾಕಂದ್ರೆ ಈ ದೇಶದ ಬೆನ್ನೆಲುಬು ಆದಂತ ರೈತ, ಇವತ್ತೇ ರೈತ ಈ ಹಂತಕ್ಕೆ ನಾವು ಬಂದಿದ್ರಿಂದ ನಾವು ರೈತರು ನೆಮ್ಮದಿ ಇದ್ದೇವೆಳಲ್ಲ. ರೈತರು ಇಡೀ ದೇಶಕ್ಕೆ ಒಂದು ಮಾದರಿ ಆಗಬೇಕಾದ್ರೆ ಸರ್ಕಾರ ಇನ್ನೂ ಹೆಚ್ಚಿನ ಪ್ರಯತ್ನಗಳು ಆ ರೈತರ ಕುಟುಂಬಗಳಿಗೆ ಮಾಡಬೇಕು. ಆವಾಗ ಬಹುತೇಕ ವಿದ್ಯಾವಂತರು ಸಹಿತ ಇವತ್ತೆ ಕೃಷಿಯತ್ತ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಕೃಷಿಗೆ ಇನ್ನೂ ಹೆಚ್ಚು ಒತ್ತು ಕೊಟ್ರೆ ನಮ್ಮ ನಿರುದ್ಯೋಗಿ ಸಮಸ್ಯೆನೂ ಕಡಿಮೆ ಆಗ್ತದೆ ಹೇಳುವಂತ ವಿಚಾರ ನಂದು. ಮತ್ತೆ ಇನ್ನೊಂದು ಏನಾಗ್ತದೆ, ದೇಶಕ್ಕೆ ನಾವು ಈ ಆಹಾರ ಬೆಳೆಗಳು ಎಲ್ಲಾ ರೀತಿ ಆಗಿದ್ರಿಂದ ನಮ್ಮ ದೇಶಕ್ಕೂ ಒಂದು ಸುಭಿಕ್ಷೆಯಾಗಿ ಆಗಲಿ ಆಗ್ಲಿಕ್ಕೆ ಅವಕಾಶ ಆಗ್ತದೆ ಹೇಳುವಂತದ್ದು ನಂದು. ಮತ್ತೆ ಜನಪ್ರತಿನಿಧಿಯಾಗಿ ನಾವು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಈ ರೀತಿ ಒಂದು ಸಹಕಾರಿ ಸಂಘಗಳು ಮಾಡುವುದ್ರ ಮೂಲಕ, ಅದೇ ನಮ್ಮದೇ ಭಾಗದಲ್ಲಿ ನಮ್ಮ ಹೈನುಗಾರಿಕೆನೂ ಇಲ್ಲ ಅಂತ ಅಂದ್ರೆ ಬಹಳಷ್ಟು ನಮ್ಮೆಲ್ಲರೂ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನು ಮಾಡ್ಕೊಂಡು ಬಂದಿದ್ದು. ಇಲ್ಲಿ ಯಾವುದೇ ಸಹಕಾರಿ ಸಂಘಗಳು ಅಂದ್ರೆ ಹಾಲನ್ನು ಎಲ್ಲೋ ನಾವು ಹಾಕಬೇಕಾದ್ರೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲಾಗಿತ್ತು. ನಾವು ಸಹಕಾರಿ ಸಂಘ ಮಾಡಿಕೊಂಡು ಕೆಎಂಎಫ್ನ ವ್ಯವಸ್ಥೆಯಡಿಯಲ್ಲಿ ಇಲ್ಲೇ ಹಾಲ್ ಡೇರಿಯನ್ನು ಪ್ರಾರಂಭ ಮಾಡಿ ನಾವು ಇವತ್ತು ಹಾಲ್ ಡೇರಿಯನ್ನು ಸಹಿತ ನಾವು ಈ ಭಾಗಕ್ಕೆ ಮಾಡಿ ಹಾಲ್ ಡೇರಿಯ ಮೂಲಕನೂ ನಮ್ಮ ರೈತರಿಗೆ ಅನುಕೂಲವನ್ನು ನನ್ನ ಅದೇ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯ ಕನಸು ವಿಚಾರಗಳೊಂದಿಗೆ ನಾನು ಮಾಡಿದ್ದೇನೆ ಹೇಳುವಂತ ವಿಚಾರನ ಸಹಿತ ಹೇಳ್ತೇನೆ. ಆದರೆ ಮುಖ್ಯವಾಗಿ ನಾನು ಒಬ್ಬ ಜನಪ್ರತಿನಿಧಿ ಅನ್ನೋಕ್ಕಿಂತನೂ ಒಬ್ಬ ಕೃಷಿಕ ಹೇಳುವುದೇ ನನಗೆ ಬಹಳ ಸಂತೋಷ. ಅದ್ರ ಜೊತೆಯಲ್ಲಿ ನಾನು ಈ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಊರಿನ ಜನರಿಗೆ ನನ್ನ ಒಂದು ವ್ಯವಸ್ಥೆ ಅಡಿಯಲ್ಲಿ ಏನು ಕೆಲಸ ಕಾರ್ಯ ಮಾಡಿ ಅವರಿಗೆ ಅನುಕೂಲ ಆಗ್ತದೆಯೋ ಆ ಕೆಲಸವನ್ನು ಮಾಡಿದ್ದೇನೆ. ಒಳ್ಳೇದು ರವಿ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ಕಷ್ಟ ಸುಖ ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತರಾಗಿರುವ ಹಾಗೂ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಯಲ್ಲಾಪುರ ತಾಲೂಕಿನ ಕೊಡಸೆಯ ರವಿ ಅಣ್ಣಪ್ಪ ಕೈತಾಕರ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಣಗಿ. गांवों के सरपंचों के लिए कोरोना वायरस कोविड 19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको कोविड 19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. कोविड 19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. अरे अरे अरे, क्या कर रहा है? इधर इधर इधर, हम बोल रहे हैं तेरे बिजू का. कितना बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से कैसे फसल लहलाती थी, शुद्धता झलकती थी. माटी ही तंदुरुस्त और लोग. पहली वाली बात कहा, परंतु सब नहीं डाले. सब नहीं, आज भी लाखों जागरूक किसान परंपरागत विधि से फसल उगा रहे हैं, मर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जल्दी खेती शुरू करूंगा. माटी से प्रेम की परंपरा है परंपरागत खेती. ಈಗ ಕೇಳಿ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್. ಈ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿರುವ ಡಾಕ್ಟರ್ ಶಿವಶಂಕರ ಮೂರ್ತಿ ಅವರಿಂದ ಮಾಹಿತಿ. ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉದ್ದು ಹಾಗೂ ಹೆಸರು ಬೆಳೆಗಳನ್ನು ಸಂಪೂರ್ಣವಾಗಿ ಉಳಿಕೆ ತೇವಾಂಶದಲ್ಲಿ ನಾವು ಪ್ರಾತಿಷ್ಠಿಕಗಳನ್ನು ಗುಚ್ಛ ರೀತಿಯಲ್ಲಿ ನಾವು ಹಮ್ಮಿಕೊಳ್ತಾ ಬರ್ತದೆ. ಇದರಲ್ಲಿ ಉದ್ದು ಬೆಳೆಯಲ್ಲಿ ನಾವು DU-1 ಹೊಸ ತಳಿಯ ಪರಿಚಯ, ಇದರ ಜೊತೆಗೆ ಜೈವಿಕ ಜೀವಾಣು ಗೊಬ್ಬರಗಳಾದ ರೈಜೋಬಿಯಮ್ ಮತ್ತು ರಂಜಕ ಕರಗಿಸುವ ಜೀವಾಣು ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡತಕ್ಕಂಥದ್ದು, ತುಕ್ಕು ನಿರೋಧಕರಿಗೆ ಔಷಧಿಗಳನ್ನ ಸಿಂಪಡಣೆ ಮಾಡತಕ್ಕಂಥದ್ದು, ಜೊತೆಗೆ ಕೀಟಗಳ ನಿರ್ವಹಣೆ ಕೂಡ ನಾವು ಸಮಗ್ರ ರೀತಿಯಲ್ಲಿ ಹತೋಟಿ ಮಾಡಲಿಕ್ಕೆ ಉದ್ದು ಮತ್ತು ಹೆಸರು ಬೆಳೆಯಲ್ಲಿ ಪ್ರಾತ್ಯಕ್ಷತೆಗಳನ್ನ ಹಮ್ಮಿಕೊಳ್ತಾ ಬಂದಿದ್ದೀವಿ. ಈ 5 ಬೆಳೆಗಳನ್ನ ನಾವು ಸಂಪೂರ್ಣವಾಗಿ ಭತ್ತದ ನಂತರ ಹಿಂಗಾರು ಅಥವಾ ಚಳಿಗಾಲ ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಬೆಳೆತಕ್ಕಂಥದ್ದು. ನಂತರ ಪ್ರಾತ್ಯಕ್ಷಗಳನ್ನು ಹಮ್ಮಿಕೊಂಡ ನಂತರ ಹಲವಾರು ಪದ್ಧತಿ ಪ್ರಾತ್ಯಕ್ಷಗಳನ್ನ ಅಂದ್ರೆ ಬೀಜೋಪಚಾರ ಇಂಥ ಕೆಲಸವನ್ನು ಕೂಡ ನಾನು ರೈತರ ಸಮ್ಮುಖದಲ್ಲಿ ನಾವು ಎಲ್ಲರಿಗೂ ಪ್ರಚಾರವಾಗುವ ನಿಟ್ಟಿನಲ್ಲಿ ಹಲವಾರು ಪದ್ಧತಿ ಪ್ರಾತ್ಯಕ್ಷತೆಗಳನ್ನ ಹಮ್ಮಿಕೊಳ್ತಾ ಬಂದಿದ್ದೀವಿ. ಇದರ ಜೊತೆಗೆ ಮಣ್ಣು ಪರೀಕ್ಷೆ, ಮಣ್ಣು ತೆಗೆಯುವ ವಿಧಾನ, ಬೀಜೋಪಚಾರ, ಔಷಧಿಯ ಸಿಂಪಡಣೆ, ಇವೆಲ್ಲ ಪದ್ಧತಿಗಳನ್ನು ಕೂಡ ನಾವು ರೈತರಲ್ಲಿ ಪರಿಚಯ ಬರ್ತಾ ಇದ್ದೀವಿ. ಇದರ ಜೊತೆಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಒಳ ಆವರಣ ಮತ್ತು ಹೊರಾವರಣ ತರಬೇತಿ ಕಾರ್ಯಕ್ರಮಗಳನ್ನ ಈ 5 ಆಯ್ಕೆಯಾದಂತಹ ಬೆಳೆಗಳಲ್ಲಿ ಶೇಂಗಾ, ಎಳ್ಳು, ಸಾಸಿವೆ, ಉದ್ದು, ಹೆಸರು ಈ ಐದು ಬೆಳೆಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನ ರೈತರಿಗೆ ಹಮ್ಮಿಕೊಳ್ತಾ ಬಂದಿದ್ದೀವಿ. ಇದರ ಜೊತೆಗೆ ಬೆಳೆಯು ಕಟಾವಿಗೆ ಬಂದಾಗ ಅಂತ ಸಂದರ್ಭದಲ್ಲಿ ಯಶಸ್ವಿಯಾಗಿ ಬೆಳೆದಂತಹ ಬೆಳೆಗಳ ತಾಕುಗಳಲ್ಲಿ ನಾವು ರೈತರಿಗೆ ಇನ್ನೂ ಪ್ರಚಾರ ಮಾಡುವ ಉದ್ದೇಶದಿಂದ ನಾವು ಹಲವಾರು ಕ್ಷೇತ್ರೋತ್ಸವ ಕಾರ್ಯಕ್ರಮ ಅಂದ್ರೆ ಫೀಲ್ಡ್ ಡೇಸ್ ಅನ್ನು ಕೂಡ ನಾವು ಹಮ್ಮಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನ ಭಾಗವಹಿಸಿ ಆ ತಂತ್ರಜ್ಞಾನಗಳನ್ನ ರೈತರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸುತ್ತಿದ್ದೇವೆ. ಒಟ್ಟಾರೆ ಈ ಎಲ್ಲಾ ಬೆಳೆಗಳನ್ನ ನಾವು ಉಳಿಕೆ ತೇವಾಂಶದಲ್ಲಿ ಅಂದ್ರೆ ಹಂಗಾಮಿನ ಬಳಸಿಕೊಂಡು ತೇವಾಂಶವನ್ನ ಬಳಸಿಕೊಂಡು ಜೊತೆಗೆ ಕಾಲವನ್ನು ಕೂಡ ನಾವು ಬಳಸಿಕೊಂಡು ಹೆಚ್ಚಿನ ಪ್ರದೇಶದ ಅಡಿಯಲ್ಲಿ ಹಲವಾರು ಎಣ್ಣೆಕಾಳು ಬೆಳೆಗಳು ಮತ್ತು ಕಾಳು ಬೆಳೆಗಳನ್ನ ಬೆಳೆದು ದೇಶದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನ ಮಾಡುವ ನಿಟ್ಟಿನಲ್ಲಿ ಜೊತೆಗೆ ದೇಶದ ಜನಸಂಖ್ಯೆಗೆ ಬೇಕಾಗುವ ಎಣ್ಣೆಕಾಳು ಹಾಗೂ ಬೇಳೆಕಾಳುಗಳನ್ನ ಬೆಳೆದು ಉತ್ಪಾದನೆಯನ್ನ ಹೆಚ್ಚಿಸಿ ಬೇಡಿಕೆಗೆ ಬೇಕಾದಂತಹ ಬೆಳೆಗಳ ಉತ್ಪಾದನೆಯನ್ನ ಮಾಡುವುದು ನಮ್ಮ ಉದ್ದೇಶ ಆಗಿರ್ತದೆ. ದೇಶದಲ್ಲಿ ಎಣ್ಣೆಕಾಳು ಬೆಳೆ ಮತ್ತು ಬೇಳೆಕಾಳುಗಳ ಬೆಳೆಗಳ ಉತ್ಪಾದನೆ ಬಹಳ ಕಡಿಮೆ ಇದೆ. ಇದಕ್ಕೆ ಕಾರಣ ರೈತರಲ್ಲಿ ಈ ಬೆಳೆಗಳನ್ನ ಬೆಳೆಯುವುದರಿಂದ ಹೆಚ್ಚಿನ ಇಳುವರಿಯ ಜೊತೆಗೆ ಹೆಚ್ಚಿನ ಆದಾಯ ಬರುವುದಿಲ್ಲ ಅಂತ ಹೇಳಿ. ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈ ಬೆಳೆಗಳನ್ನ ಫಲವತ್ತತೆ ಇಲ್ಲದ ಭೂಮಿಯಲ್ಲಿ ಹಾಗೂ ಮಳೆಯಾಶ್ರಿತದಲ್ಲಿ ಹೆಚ್ಚಾಗಿ ಬೆಳೆಯುವುದರಿಂದ ಇಳುವರಿ ಕುಂಠಿತ ಆಗಿರ್ತದೆ. ಜೊತೆಗೆ ಈ ಎಲ್ಲಾ ಬೆಳೆಗಳು ಕೂಡ ಹಣ ಮಾಡುವ ಬೆಳೆಗಳ ಒಂದು ಪೈಪೋಟಿಯಲ್ಲಿ ಮುಳುಗಿ ಈ ಬೆಳೆಗಳು ಸಂಪೂರ್ಣವಾಗಿ ಕ್ಯಾಶ್ ಕ್ರಾಪ್ಸ್ ಇಂದ ರಿಪ್ಲೇಸ್ ಆಗಿರ್ತದೆ. ಸೊ ಹಂಗಾಗಿ ನಮ್ಮಲ್ಲಿ ಈ ಎಣ್ಣೆಕಾಳು ಬೆಳೆ ಮತ್ತು ಬೇಳೆಕಾಳು ಬೆಳೆಗಳ ಉತ್ಪಾದನೆ ಕುಂಠಿತವಾಗಿದೆ. ಸೊ ಹಂಗಾಗಿ ಭಾರತ ಸರ್ಕಾರ ಈ ಬೆಳೆಗಳ ಉತ್ಪಾದನವನ್ನ ಹೆಚ್ಚುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಉದಾಹರಣೆಗೆ ಬೆಳೆ ಪದ್ಧತಿಯಲ್ಲಿ ಅಳವಡಿಕೆ, ಸರದಿ ಬೆಳೆ ಪದ್ಧತಿಗೆ ಜೊತೆಗೆ ಅಂತರ ಬೆಳೆ ಪದ್ಧತಿಗಳನ್ನ ಬಳಸಿಕೊಂಡು ಮತ್ತು ಈ ಬೆಳೆಗಳನ್ನ ಹೆಚ್ಚಿನ ಪ್ರದೇಶದಲ್ಲಿ ನೀರಾವರಿಯ ಅಡಿಯಲ್ಲಿ ಹಾಗೂ ಫಲವತ್ತತೆಯ ಭೂಮಿಯಲ್ಲೂ ಕೂಡ ಬೆಳೆದು ಹೆಚ್ಚಿನ ಉತ್ಪಾದನೆಯನ್ನ ಮಾಡಬೇಕಾಗಿ ಕರೆಯನ್ನು ನೀಡಿರುತ್ತಾರೆ. ಹೀಗಾಗಿ ಈ ಎರಡು ಕಾರ್ಯಕ್ರಮಗಳು ಅಂದ್ರೆ NMOOP ಇದು ಎಣ್ಣೆಕಾಳು ಬೆಳೆಗಳಿಗೆ ಸಂಬಂಧಿಸಿದ್ದು, ಜೊತೆಗೆ NFSM ಇದು ಬೇಳೆಕಾಳುಗಳಿಗೆ ಸಂಬಂಧಿಸಿದ್ದು. ಈ ಎರಡು ಫ್ಲಾಗ್ಶಿಪ್ ಪ್ರೋಗ್ರಾಂ ರಾಷ್ಟ್ರೀಯ ಪ್ರಮುಖ ಕಾರ್ಯಕ್ರಮಗಳನ್ನ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುತ್ತಾರೆ. ಪ್ರಿಯ ರೈತ ಬಂಧುಗಳೇ, ಇದುವರೆಗೂ ರಾಷ್ಟೀಯ ಆಹಾರ ಭದ್ರತಾ ಮಿಷನ್ ಕುರಿತು ಶಿರ್ಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿರುವ ಡಾ ಶಿವಶಂಕರ ಮೂರ್ತಿ ಅವರಿಂದ ಮಾಹಿತಿಯನ್ನ ತಿಳಿದುಕೊಂಡಿರಿ. ಇದಾಗಿತ್ತು ಇಂದಿನ ಕಿಸಾನ ವಾಣಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಅವರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. ಬಳ ಉಳಿಯೋ ಬಳ ತಾಯೇ ಕೇಳ ಮಗಳೇ ಬಡ ಉಳಿಯೋ ನನಗೆ ನಾವೇಳಿದ ಮಾತೇನೋ ರೊಟ್ಟಿ ಒಳಗಿರುವ ಚಿರ ಕವಲಿಯೋ ನಾನೇಳಿದ ಮಾತೇನೋ ಕವಲೆ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಗಳಿಯಾನೋಳಗಿರ ಕೌಲಿ ಕೊಟ್ಟಾರೆ ಕೊಟ್ಟ ತೋ ಮೆಟ್ಟ ಗಳಿಯಂದೋ ಮೆಟ್ಟ ಗಳಿಯದ ತಾಯೆ ಕೇಳೆ ಏನಾಗಬೇಕೆ ಮಗಳೇ ಕೌಲಿ ಕೊಟ್ಟೋನಾ ಬೆಗ ಮಗಳೇ ಬಡ ಉಳಿಯೋಕೆ ಮಗಳೇ ಬಡ ಉಳಿ ಬಳೆ ಬರ್ಲ ಮುಂದಿರ ಚೋ ಮರವೋ ಬೆಗ ಮಗಳ ಬಡ ಉಳಿ ತಾಯೆ ಕೇಳೆ ಬಾಗಿಲ ಮುಂದಿರುವ ಮುಂದಿನ ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟೆ ಗಳಿಯಾನೋಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟ ಗಳಿಯನೋ ಗಳವಾಗಿ ಹೊಟ್ಟೆ ಒಳಗಲ್ಲ ಮಳೆಯೋ ಹುಟ್ಟಿಲ್ಲ ಮಗಳೇ ಮನೆಯೋಳ ತಳ ಮಳೆ ತಂಗಳ ಮಳೆಯೋ ಹುಟ್ಟಿಲ್ಲ ಮಗಳೇ ನರ ಮನೆಯೋ ಮಗಳೆ ಮೇರೆ ಮನೆಗೆ ಹೋಗುವಾಗ ಮಗಳ ಕೊಡೋ ಮಗಳೇ ಕೊಳ್ಳೋ ತೆಣೆ ಮ್ಯಾನೋ ಬಿನ್ನಾದಾವೋ ಮನಿ ಮಗಳೇ ಕೊಳ್ಳೋ ತೆಣೆಯೋ ಮ್ಯಾನೋ ಮಗಳೇ ಕೊಳ್ಳೋ ತೆಣೆ ಮೇಲೆ ಅಪ್ಪ ಕೇಳೋ ಮಗಳ ಅಂತ ರುವ ಬರ್ಕೋಲ ಪಲ ಕೇಳೋ ರೂವಾ ನೋಡೆ ಜಾನ ಮರ ಕೊಳೋಂತರುವ ಬರ್ಕೊಳ್ಳಪ್ಪ ಕೇಳೋ ರೂವಾ ನೋಡೆ ಜಾನ ಮರ ಕೊಳೋ ಹಾಡ ಕಲತೆಯೋ ಕಲ ಕಲತೆ ಮರದೆಯೋ ಮಳಗಿರುವ ಚಲೋ ಕಲ ಕಲಿತೆ ಮರದೆಯೋ ಕಲ ಒಳಗಿರುವ ಗುಮೋರಿಯೋ ಒಳಗಿನ ಬಂಗ್ರಿ ಗಳೋ ಕಲಾತೆಯೋ ಕಲ ಮಗಳೇ ಕಾಯ ತಿಂದಾಡ ಕಲಾ ಕಲ್ತೆ ಭಗತರ ಮಗಳೇ ಕಾಯ ತಿಲ್ಲಾಡ ಕಲಾತೆಯೋಂದಡ ಕಲ್ತೆ ಭಗತರ ಮಗನೇ ಎಲ್ಲ ತಿಂದಡ ಮರ ಹಾಕೊಂಡು ತಿಂದಡ ಕಲ್ತೆ ಭಗತರ ಮಗಳೇ ಎಲ್ಲ ತಿಂದಡ ಇದುವರೆಗೆ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಅವರಿಂದ ಜನಪದ ಗೀತೆ ಕೇಳಿದಿರಿ. ಈಗ ವಾಣಿಜ್ಯ ಪ್ರಕಟಣೆ. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ತುಳಸಿ ಬಿಚ್ಚುಗೌಡ ಮತ್ತು ಸಂಘಟಿಗರಿಂದ ಜನಪದ ಗೀತೆ. ತಾಯೇ ವರ್ದಮಗಳೇ ಚೂಳಿ ಚಂದ್ರನ ಮ್ಯಾನೋ ತಾನೋ ತನ ಮಗಳ ತೊಡೆ ಮ್ಯಾನೋ ಮಗಳ ತೊಳಿ ಚಂದ್ರನ ಮ್ಯಾನೋ ಏ ತಾಯು ತಂದೆ ಮಗಳ ತೊಡೆ ಮ್ಯಾನೋ ತನ ಮಗಳ ತೊಡೆ ಮೇನಿ ಕುಳ್ಳಿ ಚೀಕಂಡೆ ಏನ ಕೆನ್ನೆ ಕುದುಲೆಲ್ಲ ಬಳೋಗ್ಯರೋ ತನ ಮಗಳ ತೊಡೆ ಮೇನಿ ಕುಳ್ಳಿ ಚೀಕಂಡೆ ಕೆನ್ನಿ ಕುದುಲಲ್ಲ ಬಳೋಗ್ಯಾಳು ಕುದುಲೆಲ್ಲ ಬಳಗಳು ನಾಯವೇ ಬೇಕೆ ಮಗಳೇ ಬಳ ಉಳಿಯೋ ಬಳಗಳ ತಾಯೇ ಕೇಳೇ ಏನ ಬೇಕೆ ಮಗಳೇ ಬಳ ಉಳಿಯೋ ಮನ್ನಗೆ ನಾನೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ಹೇಳಿದ ಮಾತೇನೋ ಲಟ್ಟಿ ಒಳಗಿರುವ ಚಿರ ಕವಲಿಯೋ ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕೊಟ್ಟರದು ಮೆಟ್ಟ ಗಳಿಯಾನೋ ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕೊಟ್ಟರದು ಮೆಟ್ಟ ಮಗಳೇ ಬಳ ಉಳಿಯೋ ಒಳಗಿ ಕೌಲಿ ಕೊಟ್ಟೋ ಬೆಗ ಮಗಳೇ ಬಳ ಮಗಳೇ ಬಳ ಉಳಿ ಬಾಗಿಲ ಮುಂದಿನ ರಚೋ ಮರವೋ ಮಗಳೇ ಬಳ ಉಳಿ ತಾಯೆ ಕೇಳೆ ಬಾಗಿಲ ಮುಂದಿರುವ ಚಚ ಮರವೋ ಚಚ ಮರ ಕ್ವಾಟರ ತೋ ಬಾಗಿಲ ಮೆಟ್ಟೆ ಕೊಟ್ಟರು ತೋ ಬಾಗಿಲ ಮೆಂಡಾ